ಹೆಚ್ಚಾಗುತ್ತೆ. ಇದರ ಜೊತೆಗೆ ಬೆಳೆಗಳಿಗೆ ಬೇಕಾದಂತಹ ವಿವಿಧ ಪೋಷಕಾಂಶಗಳು ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಇದರ ಜೊತೆಗೆ ಕೆಲವಷ್ಟು ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳು ಸಹ ಮಣ್ಣಿಗೆ ಸೇರ್ಪಡೆಯಾಗುತ್ತೆ. ಇದೆಲ್ಲದರಿಂದ ಮಣ್ಣು ಒಂದು ಸಂತುಷ್ಟವಾಗಿ ಫಲವತ್ತತೆ ಹೊಂದುತ್ತೆ. ಇದರಿಂದ ನಮಗೆ ಬೆಳೆಗಳು ಸಹ ಸಮೃದ್ಧವಾಗಿ ಹೆಚ್ಚಿನ ಇಳುವರಿ ಸಿಗುತ್ತೆ. ಡಾಕ್ಟರ್ ಪಲ್ವಿ ಅವರ, ನೀವು ಸಮರ್ಪಕವಾಗಿ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ಈ ಕಾಂಪೋಸ್ಟ್ ಕಲ್ಚರ್ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ, ಬಹಳ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇದುವರೆಗೆ ಸಮಗ್ರ ಕೃಷಿ ತ್ಯಾಜ್ಯ ನಿರ್ವಹಣೆಗಾಗಿ ಕಾಂಪೋಸ್ಟ್ ಸಂಸ್ಕೃತಿ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮಣ್ಣು ವಿಜ್ಞಾನದಲ್ಲಿ ವಿಷಯ ತಜ್ಞರಾಗಿರುವ ಡಾಕ್ಟರ್ ಪಲ್ಲವಿ ಟಿ ಅವರೊಂದಿಗೆ ಮಾಲಾ ಸಾಮ್ರಾಣಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಜನಪದ ಸಂಗೀತ ಜಮಖಂಡಿ ತಾಲೂಕು ಕಂಗಣವಾಡಿಯ ಸಚಿನ್ ಕಲ್ಲಪ್ಪ ಮಾಂಗ್ ಮತ್ತು ಸಂಗಡಿಗರಿಂದ ಕಣಿವಾದನ. ಎರಡು ಸೂರ್ಪಕ ತಾಳ ಹತ್ತು ಮಾತ್ರ. Thank you. ಇದುವರೆಗೆ ಜಮಖಂಡಿ ತಾಲೂಕು ಕಂಕಣವಾಡಿಯ ಸಚಿನ್ ಕಲ್ಲಪ್ಪ ಮಾಂಗ್ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಈಗ ಮೆಣಸಿನಹಾಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಒಂದು ಚೌಡ್ಕಿ ಪದ. ನಾದಿಯಲ್ಲಿ ತಿಮ್ಮಿ ತೊಳಗಿರಿ ಏಕರಿಂಬವ, ನಾದಿಯುಳ್ಳವರಾದ ಮೂವರ ಸೆರೆಗಳಲ್ಲೇ ಗೆಳೆದ ತೊಗಳನ್ನು ಮಾನ ಕಾರ್ಯ ಅವರಿಗಿತ್ತು, ಮಾನ ಕಾರ್ಯ ಮಾರವಿತ್ತು. ಮಾನ ಕಾರ್ಯ ಅವರಿಗಿತ್ತು, ಮಾನ ಕಾರ್ಯ ಮಾರವಿತ್ತು. ಸರಿಯ ಗಾಡಿನ ತರಣಿ ಒಳಗಮ್ಮ ಕರುಣೆಯಲ್ಲಮ್ಮ, ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ನೀ ಸತಿಯಾಗಿ, ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ನೀ ಸತಿಯಾಗಿ, ನೀ ನಿತ್ಯ ಮೆರೆದೆ ರಚಿತ ಗಿರಿಯೊಳಗೆ ಕುತುಕ ಮನು ಕೈಯ ಬರವ ಪ್ರಾಣ ಅಥವಾ